ಆನಗುಂ ಗತಿಗಂ ವಿದ್ಧಿ ಶರೀರಂ ಗತಮೇವತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುಃ ಆತ್ಮೇಂದ್ರಿಯಮನೋಯುಕ್ತಂ ಭುಕ್ತಾತ್ಯ ಹಾವುರ್ಮನೀಷಿಣಃ ಯಸ್ತ್ವವಿಜ್ಞಾನವಾನ್ ಭವತಿ ಅಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣ್ಯವಶ್ಯಾನಿ ದುಷ್ಟಾಶ್ವಾಯಿವ ಸಾರಥೇ. ಈ ಇಂದ್ರಿಯಗಳು ಅಶ್ವಗಳು, ಕುದುರೆ. ಒಂದು ಕುದುರೆ, ಎರಡು ಕುದುರೆ, ಸಮ ಕುದುರೆ ರಥವನ್ನು ಓಡಿಸುವುದನ್ನು ನಾವು ಕಲ್ಪಿಸ್ಕೋಬೋದು. ಆದರೆ ಈ ಶರೀರ ಎನ್ನುವ ರಥ ಓಡಲಿಕ್ಕೆ ನಮಗೆ ಸಮ ಇಲ್ಲ. ಐದು ಅಶ್ವಗಳು ಸಮ ಅಂದರೆ ಈ ಕಡೆಗೆ ಈ ಕಡೆಗೆ ಸಮವಾಗಿರಬೇಕು. ಆದರೆ ಇದು ಐದಿವೆ. ಏನಿವ ಐದು? ಐದು ಇಂದ್ರಿಯಗಳು. ಈ ಐದು ಇಂದ್ರಿಯಗಳು ಕೊಂಡೊಯ್ತವೆ, ಈ ಶರೀರವನ್ನು ತಗೊಂಡು ಹೋಗ್ತವೆ. ಎಲ್ಲಿ ತಗೊಂಡು ಹೋಗ್ತವೆ? ವಿಷಯಗಳ ಕಡೆಗೆ. ಏನು ವಿಷಯಗಳು? ಶಬ್ದಸ್ಪರ್ಶಾದಿ ವಿಷಯ. ಈ ಶಬ್ದಸ್ಪರ್ಶಾದಿ ವಿಷಯಗಳ ಕಡೆಗೆ ಈ ದೇಹವನ್ನು ಈ ಇಂದ್ರಿಯಗಳು ತಗೊಂಡು ಹೋಗ್ತವೆ. ಮನಸ್ಸು ಎನ್ನುವ ಹಗ್ಗದ ಸಹಾಯದಿಂದ ಸಾರಥಿ ಇವುಗಳನ್ನು ನಿಯಂತ್ರಿಸ್ತಾರೆ. ಮುಖ್ಯವಾಗಿ ಸಾರಥಿಯ ಪಾತ್ರ ಅತ್ಯಂತ ಮುಖ್ಯವಾದ ಪಾತ್ರ. ಹೀಗಾಗಿ ಯಹಾತು, ಯಾವುದೇ ಸಾರಥಿ ಆಗಿರಲಿ, ಯಹಾತು ಯಾವುದೇ ಸಾರಥಿ ಆಗಿರಲಿ, ಇನ್ ಕೇಸ್ ಒಂದು ವೇಳೆ ಅವಿಜ್ಞಾನವಾನ್ ಭವತಿ, ಅವನು ಮೂರ್ಖ, ಅವಿವೇಕಿ, ದಡ್ಡ, ಆಗಿದ್ದರೆ ಏನಾಗ್ತದೆ? ಅವನ ಮನಸ್ಸು ಅಯುಕ್ತ, ಅಯುಕ್ತೇನ ಮನಸ್ಸ, ಯೋಗ್ಯವಾದ ಮನಸ್ಸು ಅವನ ಹತ್ರ ಇಲ್ಲ. ರಾಗದ್ವೇಷಗಳ ದ್ವೇಷಾದಿಗಳಿಂದ ಸದಾಕಾಲವು ತುಂಬಿಕೊಂಡಿದ್ದ ಮನಸ್ಸೊಂದು, ಇಂತಹ ರಾಗದ್ವೇಷ ತುಂಬಿಕೊಂಡ ಮನಸ್ಸು ಅಯುಕ್ತೇನ ಮನಸ್ಸ. ಯುಕ್ತ ಅಂದರೆ ಯೋಗ್ಯ, ಅಯುಕ್ತ ಅಂದರೆ ಅಯೋಗ್ಯ, ಅಯೋಗ್ಯವಾದ ಮನಸ್ಸು. ಯಾವಾಗಲೂ ಇಂತಹ ಸಾರಥಿ ಕೈಯೊಳಗೆ ಕುದುರೆಗಳು ಹಿಡಿತದಲ್ಲಿ ಸಿಗುವುದಿಲ್ಲ. ಯಾಕೆಂದರೆ ಅವನ ಮನಸ್ಸೇ ಹಿಡಿತದಲ್ಲಿಲ್ಲ. ಅದಕ್ಕೆ ತಸ್ಯ ಇಂದ್ರಿಯಾಣಿ ಅವಶ್ಯಾನಿ. ಅವಶ್ಯಾನಿ ಅಂದರೆ ನವಶ್ಯಾನಿ ಇತ್ಯರ್ಥ. ಇಂದ್ರಿಯಾಣಿ ಅವಶ್ಯಾನಿ. ಅವಶ್ಯಾನಿ ಅಂದರೆ ಏನು? ವಶ್ಯ, ವಶಿ, ವಶದಲ್ಲಿ ಇರುವುದಿಲ್ಲ. ಸಪ್ತಮಿ ತಸ್ಯ ಇಂದ್ರಿಯಾಣಿ ಅವಶ್ಯಾನಿ ಕಥಂ ದುಷ್ಟ ಅಶ್ವ ಇವ ಸಾರಥೇ. ಸಾರಥಿಯ ದುಷ್ಟ ಅಶ್ವಗಳಂತೆ. ಯಾವ ಅಶ್ವಗಳು? ದುಷ್ಟ ಅಶ್ವಗಳು ಅಂತ. ನಾವು ನಿನ್ನೆ ಹೇಗೆ ಒಂದು ಶಬ್ದವನ್ನು ಕಂಡಿವೆಲ್ಲ, ಅದೇನಂದರೆ ರಥಕಲ್ಪನಾ ಕುಶಲಾಹ. ಒಂದು ಶಬ್ದ ನಿನ್ನೆ ನಾವು ಕಂಡ್ವಿ, ರಥಕಲ್ಪನಾ ಕುಶಲಾಹ. ಹಾಗೆ ಇಲ್ಲಿ ಕೂಡ ಅಶ್ವಕುಶಲಾಹ ಅವ್ರು ಹೇಳ್ತಾರೆ. ಇಂಥಲ್ಲೇ ಹೀಗೆ ಚಿನ್ನ ಇತ್ತಂದ್ರೆ ಅದು ಇಂಥ ಕುದುರೆ, ಇಂಥದ್ದು ಈ ಚಿನ್ನ ಇದ್ರೆ ಇಂಥ ಕುದುರೆ, ಬರೀ ಬಿಳಿ ಇತ್ತು ಅಂದರೆ ಅದು ಇಂಥ ಕುದುರೆ. ಹಾಂ, ಸುಳಿಯಲ್ಲಿ ಏನು ನೋಡ್ತಾರೆ? ಹಾಂ, ಅವ ನಮ್ಮ ಕುದುರೆ ಅವನು ಬಂದಾಗೆಲ್ಲ ತೋರಿಸ್ತಿರ್ತಾನೆ, ನೋಡಿ ಸ್ವಾಮೀಜಿ ಈ ಕುದುರೆ ಹಿಂಗಿದೆ, ಇದ್ರದ್ದು ಗುಣ ಹಿಂಗಿದೆ, ಇದು ಹಿಂಗಿದೆ, ಇದು ಹೇಳಿದ ಮಾತು ಕೇಳ್ತದೆ, ಇದು ಕೇಳೋದಿಲ್ಲ, ಯಾಕೆ ಕೇಳೋದಿಲ್ಲ, ಅದು ಹಿಂಗಿದೆ, ತಲೆ ಮೇಲೆ ನಾಮ ಇದ್ದರೆ ಹೆಂಗೆ, ಸುಳಿ ಇದ್ದರೆ ಹೆಂಗೆ, ಏನೆಲ್ಲ ಲಕ್ಷಣಗಳು. ಯಾಕೆ? ತೇ ಕುಶಲಾಹ, ಅವರು ಆ ಸಬ್ಜೆಕ್ಟ್ನಲ್ಲಿ ಪಿ ಎಚ್ ಡಿ ಮಾಡಿಕೊಂಡವರು. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ್ಯಾಟ್. ಸೊ ಹೀಗಾಗಿ ಈ ಕುಶಲರು ಹೇಳ್ತಾರೆ, ಕೆಲವು ಕುದುರೆಗಳು ದುಷ್ಟ ಕುದುರೆಗಳು ಇರ್ತವೆ. ದುಷ್ಟ ಅಶ್ವಾಹ ಇವ ಸಾರಥೇ. ಆವಾಗ ಸಾರಥಿ ಏನು ಮಾಡಬೇಕು? ಎಂಥ ಎಕ್ಸ್ಪರ್ಟ್ ಇರ್ಬೋದು ಸಾರಥಿ, ನೀವೇ ಹೇಳ. ಮೊದಲು ಟೈರ್ ಒಂದ್ಸಲ ಎರಡು ಸಲ ಪಂಚರ್ ಆದರೆ ಮೂರನೇ ಸಲನೂ ಪಂಚರ್ ತಿದ್ದಿಸ್ತಿದ್ರು, ನಾಲ್ಕನೇ ಸಲನೂ ಪಂಚರ್ ತಿದ್ದಿಸ್ತಿದ್ರು. ಆದರೆ ಹೆಂಗೆ ಹಿಂಗೆ ಪಂಚರ್ ತಿದ್ದಿಸ್ತಾ ಹೋಗ್ತಾರೆ, ಹಂಗೆ ಒಳಗೆ ಗಟ್ಟರ್ ಅಂತ ಹಾಕ್ತಿದ್ರು, ಟೈರ್ ಒಳಗೆ ಗಟ್ಟರ್ ಅಂತ ಹಾಕ್ತಿದ್ರು. ಇಷ್ಟು ತೆಳುವಾಗಿ ಹಾರ್ಡ್ ಒಂದು ಬರೋಬ್ಬರ ಹಾಕ್ತಾಯಿದ್ರು ಗಟ್ಟರ್. ಆ ಗಟ್ಟರ್ ಹಾಕಿಕೊಳ್ಳಿ ಅಷ್ಟು ಟೈರ್ ಉಬ್ಬಿರ್ತಿತ್ತು. ಅಷ್ಟು ಭಾಗ ಇಷ್ಟು ಇಷ್ಟು ಗಟ್ಟರ್ ಹಾಕ್ಯಾರ ಅಂತಂದರೆ ಇಷ್ಟು ಭಾಗ ಉಬ್ಬಿರ್ತಿತ್ತು. ಆ ಟೈರ್ ಉಬ್ಬಿದ್ರೆ ಗಾಳಿ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಹೋಗೋದು. ಆಮೇಲೆ ಧಡಕಿ ಗಡಗಡಗಡಗಡಗಡಗಡಗಡಗಡಗ ಧಡಕಿ. ಸಾರಥಿ ತಪ್ಪು, ಗಾಳಿ ತಪ್ಪು, ದುಷ್ಟ ಗಾಳಿ ಇದ್ರೆ ಪಾಪ ಸಾರಥಿ ಏನು ಮಾಡ್ತಾನೆ? ಅವ ಎಂಥ ಉತ್ತಮವಾದಂಥ ಡ್ರೈವರ್ ಆಗಿದ್ರು ಕೂಡ ಅವನ ಕೈ ಸೊ ಹಾಗೆ ದುಷ್ಟ ಅಶ್ವಾಹ ಇವ ಸಾರಥಿಯೇ. ಸಾರಥಿಯ ಜೊತೆ ದುಷ್ಟ ಅಶ್ವಗಳಿದ್ದರೆ ಹೇಗೆ ರಥ ನಡೆಸುವುದು ಕಷ್ಟವಾಗ್ತದೋ ಹಾಗೆ ಈ ಇಂದ್ರಿಯಗಳು ಇತ್ಯಾದಿಗಳು ಒಳಗಿರುವಂತಹ ಆ ಜೀವಾತ್ಮನ ಪುರುಷನ ವಶದಲ್ಲಿ ಇರಲಿಲ್ಲ ಅಂತಂದರೆ ಏನಾಗ್ತದೆ? ಅದು ಅಡ್ಡದಾರಿಗೆ ಹೋಗ್ತದೆ, ದುಷ್ಟವಾಗಿರ್ತದೆ. ತಸ್ಯ ಇಂದ್ರಿಯಾಣಿ ಅವಶ್ಯಾನಿ, ಅವನ ಇಂದ್ರಿಯಗಳು ವಶದಲ್ಲಿ ಇರುವುದಿಲ್ಲ. ಭಾಷ್ಯ 90. ತತ್ರ ಏವಂ ಸತಿ ಯಹಾತು ಬುದ್ಧ್ಯಾಖ್ಯಃ ಸಾರಥಿಃ ಅವಿಜ್ಞಾನವಾನ್ ಅನಿಪುಣಃ ಅವಿವೇಕೀ ಪ್ರವೃತ್ತೌ ನಿವೃತ್ತೌ ಚ ಭವತಿ ಯಥಾ ಇತರೋ ರಥಚರ್ಯಾಯ. ತತ್ರ ಏವಂ ಸತಿ, ನಾವು ಇದಕ್ಕೆ ಮುಂಚೆ ಶ್ಲೋಕದಲ್ಲಿ ಯೋಗ್ಯರು ಯಾರು ಅದನ್ನು ನೋಡಿದ್ವಿ, ಈಗ ಕಳೆದ ಶ್ಲೋಕದಲ್ಲಿ ಅಯೋಗ್ಯರು ಅಂದರೆ ಸದ್ಯಕ್ಕೆ ಶ್ಲೋಕದಲ್ಲಿ ಅಯೋಗ್ಯರು ಯಾರು ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಹೇಳ್ತಾರೆ, ವಿಷಯವು ಹೀಗಿದ್ದಲ್ಲಿ, ಸಂಗತಿಯು ಹೀಗಿದ್ದಲ್ಲಿ, ಏವಂ ಸತಿ ಯಾರೇ ಆಗಿರಲಿ ಯಹಾತು ಬುದ್ಧ್ಯಾಖ್ಯ ಸಾರಥಿ. ಬುದ್ಧ್ಯಾಖ್ಯ ಸಾರಥಿ, ಒಬ್ಬ ಸಾರಥಿ ಬುದ್ಧಿವಂತನಾಗಿರಬೇಕಾದ ಸಾರಥಿ ಅವನು ಒಂದು ವೇಳೆ ಏನಾಗ್ತಾನೆ, ಅವಿಜ್ಞಾನವಾ. ಬುದ್ಧಿವಂತನಾಗಿರಬೇಕಾದ ಸಾರಥಿ ಅವನು ಮೂರ್ಖನಾಗಿದ್ದಾದರೆ, ಅವಿವೇಕಿ ಆಗಿದ್ದಾದರೆ, ಅನಿಪುಣ ದಡ್ಡನಾಗಿದ್ದಾದರೆ, ಪ್ರವೃತ್ತಿಯಲ್ಲಿ ಆಗಲಿ ನಿವೃತ್ತಿಯಲ್ಲಿ ಆಗಲಿ, ಚಲಿಸುವುದರಲ್ಲಿ ಆಗಲಿ ಅಥವಾ ನಿಲ್ಲಿಸುವುದರಲ್ಲಿ ಆಗಲಿ, ಗೇರ್ ಹಾಕೋದ್ರಲ್ಲಿ ಆಗಲಿ ರಿವರ್ಸ್ ಗೇರ್ ಹಾಕೋದ್ರಲ್ಲಿ ಆಗಲಿ, ಪ್ರವೃತ್ತಿ ಅಥವಾ ನಿವೃತ್ತಿ ಇವು ಅವನಿಂದ ವಿವೇಕ ಇಲ್ಲದೇ ಇದ್ದರಿಂದಾಗಿ, ಅದು ಪ್ರವೃತ್ತಿಯ ವಿಷಯದಲ್ಲಿ ಇರಲಿ ಅದು ನಿವೃತ್ತಿಯ ವಿಷಯ, ವಿವೇಕ ಇತ್ತು ಅಂತಂದ್ರೆ ಪ್ರಶ್ನೆ ಬೇರೆ, ವಿವೇಕ ಇಲ್ಲವೇ ಇದ್ದ ವಿಷಯದಲ್ಲಿ ಪ್ರವೃತ್ತಿ ನಿವೃತ್ತಿ ಎರಡು ಒಂದೇ ಅವನಿಗೆ. ಅಪ್ರಗೃಹಿತೇನ ಅವನ ತಿಳುವಳಿಕೆ ಇಲ್ಲದಂತಹ ಸಾರಥಿಯ ಕೈಯಲ್ಲಿ ನಮ್ಮ ಕುದುರೆಗಳು ನಮ್ಮ ರಥಗಳನ್ನು ಕೊಟ್ಟಿದ್ದೆ ಆದರೆ ಅವನೇನಾಗಿರ್ತಾನೆ, ಪ್ರಗ್ರಹಸ್ಥಾನೀಯೇನ ಅಪ್ರಗ್ರಹೀತೇನ ಅಸಮಾಹಿತೇನ ಮನಸ ಪ್ರಗ್ರಹಸ್ಥಾನೀಯೇನ, ಇನ್ನೂ ಆಗಿಲ್ಲ, ಅಯುಕ್ತೇನ ಅಪ್ರಗ್ರಹೀತೇನ ಅಸಮಾಹಿತೇನ ಮನಸ ಪ್ರಗ್ರಹಸ್ಥಾನೀಯೇನ ಸದಾ ಯುಕ್ತಃ ಭವತಿ. ಅವನು ಅಯುಕ್ತೇನ ಅಯೋಗ್ಯ ಅವಿವೇಕಿ, ಅಪ್ರಗೃಹೀತೇನ ಅವನು ಸರಿಯಾಗಿ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕಾಗುವುದಿಲ್ಲ, ಅಸಮಾಹಿತೇನ ಮನಸ್ಸ ಮನಸ್ಸು ಸಮಸ್ಥಿತಿಯಲ್ಲಿರೋದಿಲ್ಲ, ಪ್ರಗ್ರಹಸ್ಥಾನಿಯೇನ ಎಲ್ಲಿ ಇರಬೇಕಾಗಿತ್ತು ಅಲ್ಲಿರೋದಿಲ್ಲ, ಸದಾ ಅಯುಕ್ತಃ ಭವತಿ ಸದಾ, ಅದು ನೋಡ್ರಿ ಸಂಧ್ಯದಲ್ಲಿ ಸದಾ ಅಯುಕ್ತಃ ಭವತಿ, ಅವನು ಯಾವತ್ತಿಗೆ ಅಯೋಗ್ಯನಾಗೇ ಇರ್ತಾನೆ. ನಮ್ಮ ಬಸ್ಸು ಇದ್ದಾನೆ ಇಳಿದ ಮಾತು ಕೇಳೋದಿಲ್ಲ. ತಸ್ಯ ಅಂತಹ ಅಕುಶಲಸ್ಯ ಅವಿವೇಕಿಯಾದಂತಹ ಯಾವನಿದ್ದಾನೋ ಅವನು ಬುದ್ಧಿ ಸಾರಥೆಯೇ ಇಂದ್ರಿಯಾಣಿ ಅಶ್ವಸ್ಥಾನೀಯಾನೇ ಕುದುರೆಗಳ ಸ್ಥಾನದಲ್ಲಿ ಇದ್ದಂತಹ ಈ ಇಂದ್ರಿಯಗಳು ಅವಶ್ಯಾನೇ ಅವನ ವಶದಲ್ಲಿ ಬರೋದಿಲ್ಲ, ಅಶಕ್ಯ ನಿವಾರಣಾನೇ ಅರ್ಥಾತ್ ಅವನು ನಿರ್ವಹಿಸಲಿಕ್ಕೆ ಅಶಕ್ತನಾಗಿ ಬಿಡ್ತಾನೆ, ಅವು ದುಷ್ಟ ಅಶ್ವಗಳಾಗಿಬಿಡ್ತಾವೆ. ಅದಾಂತಾಶ್ಚ ದಮ ಶಮದಮಾದಿಗಳನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ, ಇತರ ಸಾರಥೆಯೇ ಭವಂತಿ. ಈ ಪ್ರಕಾರವಾಗಿ ಅವರು ಈ ಕುದುರೆದೊಂದು ಸ್ವಭಾವ ನೋಡ್ರಿ ಎಷ್ಟು ಮಜಾ ಅದ ಅಂತಂದರೆ ಹೇಳಿರ್ತೇನೆ ನಿಮಗೆ, ನೀವು ಹೇಗೆ ಪಳಗಿಸ್ತಿರೋ ಹಾಗೆ ಪಳಗುತ್ತೆ. ನಿನ್ನೆ ಸವಿತಾ ಹೇಳಿದ್ ನನಗೆ, ನಾನೆಂದೆ ಒಂದು ಕೋಲನ್ನು ಹಿಂಗೆ ಅಡ್ಡ ಎಸೆದು ಬಿಟ್ಟರೆ ಆ ನಾಯಿ ಆ ಕೋಲು ದಾಟಿ ಈಚೆಗೆ ಬರಬಾರ್ದು ಅನ್ನೋ ಬುದ್ಧಿ ಅದಕ್ಕೆ ಕಲಿಸ್ಬೇಕು, ಟ್ರೈನಿಂಗ್ ಮಾಡಬೇಕು. ಅವಾಗ ಹೇಳಿದ್ದು ಮೊದಲೆಲ್ಲ ಟ್ರೈನಿಂಗ್ ಮಾಡಿದ್ದೆ ಸ್ವಾಮೀಜಿ, ಕೂಡಂದ್ರೆ ಕೂಡ್ತಿತ್ತು, ಹೇಳಂದ್ರೆ ಹೇಳ್ತಿತ್ತು, ಅಲ್ಲೇ ಇರಂದ್ರೆ ಅಲ್ಲೇ ಇರ್ತಿತ್ತು, ಹತ್ರ ಬಂದ್ರೆ ಹತ್ರ ಬರ್ತಿತ್ತು, ಮೊದಲು ಎಲ್ಲ ಮಾತು ಕೇಳ್ತಿತ್ತು. ಜನ ಬರೋದು ಹೋಗುವುದು ಯಾವಾಗ ಜಾಸ್ತಿ ಆಗಿಬಿಡ್ತು, ಅದು ಯಾರು ಮಾತು ಕೇಳಬೇಕು ನಂಬರ್ ಒನ್. ನಂಬರ್ ಟೂ, ಬಿಸ್ಕೆಟ್ ಹಾಕೋರು ಜಾಸ್ತಿ ಆಗಿಬಿಟ್ರು, ಕರ್ಕಲ್ ಬಿಸ್ಕೆಟ್ ಹಾಕೋದು ಯಾವಾಗ ಏನಾಗ್ಬಿಡ್ತು ಅಂತಂದರೆ ಅವ್ರು ಬಿಸ್ಕೆಟ್ ಹಾಕೋರು ಎಲ್ಲಿ ಬೇಕಾದ್ರೆ ಹಾಕೋರು, ನಾನು ಅಂತ ಇಟ್ಕೊಳ್ರು, ಎಲ್ಲಿ ಬೇಕಾದ್ರೆ ಇಲ್ಲೂ ಹಾಕ್ತಿದ್ದೆ ಅಲ್ಲೂ ಹಾಕ್ತಿದ್ದೆ, ಅದಕ್ಕೆ ಎಲ್ಲ ಕಡೆಗೂ ಪರ್ಮಿಷನ್ ಸಿಕ್ಬಿಡ್ತು. ಯಾರ ಮಾತು ಈಗ ನನ್ನ ಮಾತು ಒಂದೇ ಕೇಳ್ತಿತ್ತು, ಅದು ಈಗ ನನ್ನ ಮಾತು ಒಂದೇ ಕೇಳೋಂಗಿಲ್ಲ, ಈಗ ಎಲ್ಲರ ಮಾತು ಕೇಳಬೇಕು. ಇದು ಏನಾಗ್ಬಿಡ್ತೀಗ, ಒಳ್ಳೆ ನಾಯಿ ಹೋಗಿ ದುಷ್ಟ ನಾಯಿ ಆಯಿತಲ್ಲೋ, ಹಾಂ, ಏಕೆ ಸರಿಯಾದ ಸಾರಥಿ ಇಲ್ಲದೆ ಇದರಿಂದಾಗಿ ಹಿಂಗೆ ಮಾಡ್ಕೊ. ಹಾಗೆ ಸರಿಯಾದ ಸಾರಥಿ ಇಲ್ಲದೆ ಹೋದರೆ ಅವಿವೇಕಿ ಸಾರಥಿಯಿಂದಾಗಿ ಆ ಅಶ್ವಗಳೆಲ್ಲ ಏನಾಗ್ಬಿಡ್ತವೆ, ದುಷ್ಟ ಅಶ್ವಗಳಾಗ್ಬಿಡ್ತವೆ, ಹಾಂ, ಅವುಗಳನ್ನು ತಡಿಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಹೀಗಾಗಿ ಈ ಶರೀರ ಏನಾಗ್ತದೆ, ಇದು ನಿರುಪಯುಕ್ತವಾದ ಶರೀರ ಆಗ್ತದೆ. ಉಪಯುಕ್ತವಾದ ಶರೀರ ಅಂದರೆ ರಾಷ್ಟ್ರ ಸಮಾಜ ಮತ್ತು ಆತ್ಮಕಲ್ಯಾಣ ಅಂದರೆ ಮೋಕ್ಷ. ಎಲ್ಲದಕ್ಕೂ ಅದು ಉಪಯೋಗಕ್ಕೆ ಬಂದಂಥ ಶರೀರ, ಅದು ಉಪಯುಕ್ತವಾದ ಶರೀರ. ಅದು ಹೊರತುಪಡಿಸಿದರೆ ಶರೀರ ಎಲ್ಲರದು ಎಂಥದ್ದು? ನಿರುಪಯುಕ್ತವಾದ ಶರೀರ. ಹೀಗಾಗಿ ಇನ್ನು ಇವನಂತ ಅಯೋಗ್ಯ ಸಾರಥಿ, ಅಯೋಗ್ಯವಾದಂಥ ದುಷ್ಟವಾದಂಥ ಅಶ್ವಗಳು, ಉತ್ತಮ ಅಶ್ವಗಳು ಉತ್ತಮ ಸಾರಥಿ ಇದ್ರೆ ಏನಾಗ್ತದೆ? ಎಷ್ಟು ವಿಜ್ಞಾನವಾನ್ ಭವತಿ ಯುಕ್ತಿ ನ ಮನಸಾ ಸದಾ ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಶ್ವಾ ಇವ ಸಾರಥೇಹಿ. ಎಷ್ಟು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಶ್ವಾ ಇವ ಸಾರಥೇ. ಯಾವ ಸಾರಥಿಯು ಉತ್ತಮವಾದ ಮನಸ್ಸಿನಿಂದ ಕೂಡಿದ್ದಾನೆ, ಯಾವನಾದರೆ ಯಹಾತು ವಿದ್ವಾನ್, ಯಾವನೇ ಒಬ್ಬ ವಿದ್ವಾನ್, ಅವನು ಉತ್ತಮವಾದಂತಹ ಮನಸ್ಸು ಅಂದರೆ ಎಂಥ ಮನಸ್ಸು? ಶಮದಮಾದಿಗಳನ್ನು ರೂಢಿಸಿಕೊಂಡಿರುವಂಥ ಮನಸ್ಸು, ಶಮದಮಾದಿ ಸಂಪತ್ತುಗಳನ್ನು ಗೆದ್ದುಕೊಂಡಿರುವಂಥ ಮನಸ್ಸು. ಆದಿ ಪದಾರ್ಥ ಏನು ಹಾಕ್ತೀರಿ? ಶಮದಮ ಆದಿ ಶಮಾದಮ ಉಪರತಿ ತಿತಿಕ್ಷಾ ಶಬ್ದ ಸಮಾಧಾನ. ಅದಕ್ಕೊಂದು ಈಗ ಹುಡುಕ್ಬೇಕು, ಫಾರ್ಮುಲಾ ಹುಡುಕ್ಬೇಕು. ಶಮಾದಮ ಉಪರತಿ ಎಸ್ ಡಿ ಯು ತಿತಿಕ್ಷಾ ಶಬ್ದ ಸಮಾಧಾನ ಟಿ ಎಸ್ ಎಸ್ ಎಸ್ ಡಿ ಯು ಟಿ ಎಸ್ ಎಸ್ ಟಿ ಎಸ್ ಸ್ಕ್ವೇರ್ ಎಸ್ ಡಿ ಯು ಟಿ ಎಸ್ ಸ್ಕ್ವೇರ್ ಎಸ್ ಡಿ ಯು ಟಿ ಎಸ್ ಸ್ಕ್ವೇರ್ ಶ್ರದ್ಧಾ ಸಮಾಧಾನ. ಇವು ಇವು ಶಬ್ದಗಳು ಅನ್ನಿಸ್ತವೆ. ಈ ವೇದಾಂತದಲ್ಲಿ ಕೆಲವು ಶಬ್ದಗಳು ಹೇಗಿರ್ತವೆ ಅಂತಂದರೆ, ಶಬ್ದಗಳನ್ನು ವಿವಕ್ಷಾಸಹಿತವಾಗಿ ಅರ್ಥವನ್ನು ಚಿಂತನೆ ಮಾಡುವಂಥವು ಇರ್ತವೆ. ಇನ್ನು ಕೆಲವು ಶಬ್ದಗಳು ಚಿಂತನೆ ಮಾಡೋ ಶಬ್ದಗಳಲ್ಲವು, ಅವು ರೂಢಿಸ್ಕೋಬೇಕಾದ ಶಕ್ತಿ. ಗೊತ್ತಾಯ್ತಲ್ಲ, ನೀನು ಕೇವಲ ಸಚ್ಚಿದಾನಂದನಿದ್ದೀಯ, ಇದನ್ನು ರೂಢಿಸ್ಲಿಕ್ಕೆ ಹೋಗ್ತೀವಿ. ನೀ ಆನಂದ ಸ್ವರೂಪನಿದ್ದೀಯ, ಬೇಕಂತೆ 32 ಹಲ್ಲು ತೆಗೆದು ತೋರಿಸ್ತಾ ಹೋಗೋದು. ಏನು ಹರಡ್ಕಿಸಿತವನು ಯಾವಾಗಲೂ? ಆನಂದ ಸ್ವರೂಪ ಇದ್ದಾನೆ ಸ್ವಾಮಿ, ಯಥಾ ಸಾಗರ. ಕ್ಯಾರೆಕ್ಟರ್ ಬಂದಿಲ್ಲ ನೋಡೋದು, ಬಂದಿದ್ದರೆ ಮಜಾ ಇರ್ತಿತ್ತು. ಮಂಜಪ್ಪ. ಸೊ ಎನಿವೆ, ಆನಂದ ರೂಢಿಸ್ಲಿಕ್ಕೆ ಹೋಗ್ತೀವಿ, ಶಮದಮ ಮಾತಾಡ್ಲಿಕ್ಕೆ ಹೋಗ್ತೀವಿ. ಈ ಶಮದಮಾದಿಗಳೇನು 6 ಸಂಪತ್ತುಗಳಿವೆ, ಇವು 6 ಸಂಪತ್ತು ಇವು ಮಾತಾಡೋ ವಿಷಯಗಳಲ್ಲ. ಇವು ಪ್ರಾಕ್ಟಿಕಲಿ ಇವನು ರೂಢಿಸ್ಕೋಬೇಕಾಗ್ತದೆ. ದಿನ ದಿನಕ್ಕೂ, ಗಂಟೆ ಗಂಟೆಗೂ, ದಿನ ದಿನಕ್ಕೂ, ವರ್ಷ ವರ್ಷಕ್ಕೂ ನಾವು ಅದನ್ನು ಗಳಿಸ್ಬೇಕಾಗ್ತದೆ. ಶಮ ಅಂತರೇಂದ್ರಿಯ ನಿಗ್ರಹ, ದಮ ಬಾಹ್ಯೇಂದ್ರಿಯ ನಿಗ್ರಹ, ಉಪರತಿ ನಮ್ಮನ್ನು ನಾವು ವಾಪಸ್ ವಿಡ್ರಾ ಮಾಡ್ಕೊಬೋದು, ತಿತಿಕ್ಷ ಅಲ್ಲಿಗೂ ನಮಗೆ ವಿರುದ್ಧವಾದ ಫಲಗಳು ಬಂದರೆ ಅವನ್ನು ಸಹಿಸಿಕೊಳ್ಳುವುದು, ಶ್ರದ್ಧಾ ಗುರುವಾಕ್ಯ ಶಾಸ್ತ್ರವಾಕ್ಯದಲ್ಲಿ ವಿಶ್ವಾಸ ಇಡೋದು, ಸಮಾಧಾನ ಮನಸ್ಸನ್ನು ರಿಲೇಟಿವ್ಲಿ ಶಾಂತವಾಗಿಟ್ಕೊಳ್ಳೋ ಪ್ರಯತ್ನ ಮಾಡೋದು. ಇವನಷ್ಟು ಮಾತಾಡೋಣ, ಚಿಂತನೆ ಮಾಡೋಣ, ಏನು ರೂಢಿಸ್ಕೊಂಬೋಣ. ಚಿಂತನೆ ಇಲ್ಲ ಇದರೊಳಗೆ, ಇವುಗಳನ್ನು ಮಾತಾಡ್ಲಿಕ್ಕೆ ಹೋಗ್ತೀವಿ, ಆ ಸಚ್ಚಿದಾನಂದ ರೂಢಿಸ್ಲಿಕ್ಕೆ ಹೋಗ್ತೀವಿ. ಬಿಡಿ, ಒಂದು ವೇಳೆ ಸಾರಥಿ ಸರಿಯಾಗಿಲ್ಲ ಅಂತಂದರೆ ಕುದುರೆಗಳು ಅಡ್ಡದಾರಿಗೆ ಹೋಗ್ತವೆ. ಅದೇ ಒಂದು ವೇಳೆ ಸಾರಥ್ಯ ಸರಿಯಾಗಿದ್ದು ವಿಜ್ಞಾನವ ಅನುಭವತಿ, ಅದೇ ಸಾರಥ್ಯ ಒಂದು ವೇಳೆ ವಿವೇಕಿ ಆದವನು ಬುದ್ಧಿವಂತನಾದವನು ಇದ್ದದ್ದೇ ಆದರೆ ಮನಸ್ಸು ಕೂಡ ಹೇಗಿರ್ತದೆ, ಅವನ ನಿಯಂತ್ರಣದಲ್ಲಿರ್ತದೆ. ತಸ್ಯ ಇಂದ್ರಿಯಾಣಿ ವಶ್ಯಾನಿ, ಅವನ ಇಂದ್ರಿಯಗಳು ಆ ಇಂದ್ರಿಯಗಳನ್ನು ಕುದುರೆಗಳು ಅವನ ವಶದಲ್ಲಿರ್ತವೆ. ಕಥಂ, ಅದಕ್ಕೆ ಉದಾಹರಣೆ ಕೊಡ್ತಾರೆ, ಸಾರಥೇ ಸದಸ್ವ ಇವ, ಸಾರಥೇ ಸದಸ್ವ, ಅವನು ನಮ್ಮ ಕುದುರೆ ಅವನಿದ್ದಾನು. ಏ ರಾಮೋ, ಅದು ಬಹಳ ಪ್ರೀತಿಯನ್ನು ವ್ಯಕ್ತಪಡಿಸಿ ಮುಖ ಹೀಗೆ ಮಾಡಿದ್ರು. ಎಷ್ಟು ಪ್ರೀತಿ ಅಂದರೆ ನಾವೆಲ್ಲ ನಿಂತಿರ್ತೀವ, ಅವನು ನಿಂತಿರ್ತಾನೆ, ಅವನ ಹೆಸರೇನು ಲದುವ, ದಳವಾಯಿ ದಳವಾಯಿ ದಳವಾಯಿ ಅವನ ಹೆಸರು. ಅವನು ನಾಲ್ಕು ಕುದುರೆ ಇಟ್ಕೊಂಡಾನೆ, ನಾಲ್ಕೇ ನಾಲ್ಕು ಕುದುರೆ ಇಟ್ಕೊಂಡಾನೆ. ಒಂದು ಕುದುರೆ ಬೆಲೆ 8 ಲಕ್ಷ 10 ಲಕ್ಷ ಕುದುರೆ ಬೆಲೆ, ಏನು ಸಾಮಾನ್ಯ ಅಲ್ಲ ಅವೆಲ್ಲ ಬೆಲೆ. ಈಗೆಲ್ಲೋ ಯಾರೋ ಬಂದಿದ್ರು ಮೊನ್ನೆ ನಮ್ಮ ಮೈಸೂರು ಆಶ್ರಮಕ್ಕೆ, ಪಕ್ಕದ ಚಂಚನಗಿರಿ ಆಶ್ರಮದಿಂದ ನಮ್ಮ ಆಶ್ರಮದಿದ್ರು. ಏನು ಅಂತ, ಯಾಕೆ ಬಂದಿಯಪ್ಪ ಅಂತ, ಈ ಕುದುರೆ ನಿಮಗೆ ಕೊಡಬೇಕು ಅಂತ ಬಂದೀವಿ. ಭಾರಿ ಖುಷಿ ಆಯ್ತು, ಕಟ್ಟಿಟ್ಟು ಹೋಗು ಅಂದೆ. ಅಲ್ಲಿ ಕಟ್ಟಿರು ಅಂತ, ಸ್ವಾಮೀಜಿ 4 ಲಕ್ಷ ಬೇಕು. ಆ ಕುದುರೆ ನಾವೇನೋ ನಿಂತಿದ್ವಿ, ಅದು ಬಿಳೀ ಕುದುರೆ, ಓ ಅಗ್ದಿ ಸ್ನೋ ವೈಟ್ ಅಂತ ಹೇಳ್ತಾರಲ್ಲ ಆ ಸ್ನೋ ವೈಟ್ ಕುದುರೆ ಅದು, ಅದು ನಿಂತಿತ್ತು. ನಾವು ಹಿಂಗೆ ಕೈ ಮಾಡಿದ್ರೆ ಸುಮ್ಮನೆ ಇರ್ತಿತ್ತು, ಅವ್ರ ಕೈ ಮಾಡಿ ಸುಮ್ಮನೆ ಇರ್ತಿತ್ತು, ಅವ ಕೈ ಮಾಡಿಕೊಳ್ಳೆ ನೆಕ್ಲೆಕ್ಸ್ ಮಾಡ್ಬೋದು ಕೈ, ಅಷ್ಟು ಪ್ರೀತಿ ತೋರಿಸ್ತಿತ್ತು. ಹೆಂಗೆ ಸಾರಥಿ ಹೇಳ್ತಾನೆ ಹಂಗೆ ವಿಧೇಯವಾಗಿರ್ತಿತ್ತು. ಆಲ್ ಡಿಪೆಂಡ್ಸ್ ಅಪಾನ್ ಹೌ ದಿ ಸಾರಥಿ ಈಸ್. ನಾವು ಅದನ್ನು ರೊಚ್ಚಿಗೆ ಬಿಸಿದ್ರೆ ಅದು ರೊಚ್ಚಿಗೆ ಹೇಳ್ತದೆ, ನಾವು ಸಮಾಧಾನ ಇದ್ರೆ ಸಮಾಧಾನವಾಗಿರ್ತದೆ. ಸೊ ನಾವು ಪ್ರತಿಕ್ರಿಯಾಶೂನ್ಯರಾಗಿ ನಮ್ಮ ಇಂದ್ರಿಯನ್ನು ಉಪಯೋಗ ಮಾಡಿದ್ದಾದರೆ ಮನಸ್ಸು ಯಾವತ್ತೂ ಸಮಾಧಾನವಾಗಿರ್ತದೆ. ನಾವು ಪ್ರತಿಕ್ರಿಯೆ ಮಾಡ್ತಾ ಇದ್ದದ್ದಾದರೆ ಇಂದ್ರಿಯಗಳು ಕೂಡ ಏನು ಮಾಡ್ತವೆ, ಪ್ರತಿಕ್ರಿಯಿಸ್ತವೆ. ಆದ್ದರಿಂದ ಅವರು ಕೊನೆ ಮಾತಾಡ್ತಾರೆ, ಸಾರಥೇ ಸದಸ್ವ ಇವ, ಉತ್ತಮ ಸಾರಥಿಯ ಜೊತೆಗೆ ಹೇಗೆ ಉತ್ತಮ ಕುದುರೆಗಳು ವಿಧೇಯವಾಗಿ ಇರುತ್ತವೆಯೋ ಹಾಗೆ ಉತ್ತಮವಾದಂತಹ ಪುರುಷ ಒಳಗೇನಿದ್ದಾನೆ ಜೀವಾತ್ಮ, ಅವನು ಇವೆಲ್ಲ ಸಾಧನೆಗಳನ್ನು ರೂಢಿಸಿಕೊಂಡು ಇದ್ದದ್ದಾದರೆ, ಮನಸ್ಸನ್ನು ಸಮಾಧಾನವಾಗಿ ಇಟ್ಟುಕೊಂಡಿದ್ದಾದರೆ ಅವನ ಇಂದ್ರಿಯಗಳು ಕೂಡ ಹೇಗಿರ್ತವೆ, ವಿಧೇಯವಾಗಿರ್ತವೆ. ಭಾಷ್ಯ 91. ಎಷ್ಟು ಪುನಃ ಪೂರ್ವ ಉಕ್ತ ವಿಪರೀತ ಸಾರಥಿರ್ಭವತಿ ವಿಜ್ಞಾನವಾನ್ ಪ್ರಗೃಹೀತ ಮನಃ ಸಮಾಹಿತ ಚಿತ್ತಃ ಸದಾ ತಸ್ಯ ಅಶ್ವಸ್ಥಾನೀಯಾನಿ ಇಂದ್ರಿಯಾಣಿ ಪ್ರವರ್ತಯಿತುಂ ನಿವರ್ತಯಿತುಂ ವಾ ಶಕ್ಯಾನಿ ವಶ್ಯಾನಿ ದಂತಃ ಸದಸ್ವ ಇವ ಇತರ ಸಾರಥೇ ಯಾತು ಪುನಃ. ಈಗ ನಾವು ವಿಪರೀತವಾದ ಇನ್ನೊಂದು ಬೇರೆ ಅರ್ಥವನ್ನು ಹೇಳ್ತಾ ಇದ್ದೀವಿ. ಪೂರ್ವ ಉಕ್ತ ವಿಪರೀತ, ಈ ಮುಂಚೆ ಹೇಳಿದ್ದಕ್ಕಿಂತ ವಿರುದ್ಧವಾದವನಿವನು. ಅರ್ಥಾತ್ ಯಾರಿವನು, ಸಾರಥಿ ವಿಜ್ಞಾನವಾನ ಸಾರಥಿ ಭವತಿ, ವಿವೇಕಿಯಾದಂತಹ ಯುಕ್ತನಾದಂತಹ ಯೋಗ್ಯನಾದಂತಹ ಸಾರಥಿ ಇದ್ದದ್ದೇ ಆದರೆ ಅವನ ಮನಸ್ಸು ಹೇಗಿರುತ್ತೆ, ಪ್ರಗೃಹೀತ ಮನಃ, ಮನಸ್ಸು ಅವನ ಕಡಿವಾಣ ಅವನ ಕೈಯೊಳಗೆ ಇರ್ತದೆ, ಅವನ ಲಗಾಮು ಅವನ ಕೈಯೊಳಗೆ ಇರ್ತದೆ, ಅವನ ಹಗ್ಗ ಅವನ ಕೈಯೊಳಗೆ ಇರ್ತದೆ. ಪ್ರಗೃಹೀತ ಮನಃ ಸಮಾಹಿತ ಚಿತ್ತ ಸದಾ ಸಮಾಹಿತ, ಅಲ್ಲಿ ತೊಂಬನಿ ಆ ಸದಾ ಅಹಿಂದ ಸದಾ ಸಮಾಹಿತ ಚಿತ್ತ, ಯಾವತ್ತಿಗೂ ಅವನ ಮನಸ್ಸು ಶಾಂತವಾಗಿರ್ತದೆ. ತಸ್ಯ ಅಂಥವನ ಅಶ್ವಸ್ಥಾನೀಯಾನಿ ಇಂದ್ರಿಯಾಣಿ, ಕುದುರೆಗಳನ್ನು ಕುದುರೆಗಳಂತಿರುವ ಇಂದ್ರಿಯಗಳು, ಕುದುರೆಗಳಂತೆ ಇರುವ ಇಂದ್ರಿಯಗಳು, ಅವನ ಇಂದ್ರಿಯಗಳು. ಯಾರ ಇಂದ್ರಿಯಗಳು? ಮನಸ್ಸನ್ನು ಸಮಾಧಾನ ಇಟ್ಕೊಂಡಂತಹ ಆ ಸಾಧಕನ ಇಂದ್ರಿಯಗಳು. ಹಾಂ, ಆ ಇಂದ್ರಿಯಗಳು ಏನಾಗ್ತವೆ? ಪ್ರವರ್ತಯಿತು ನಿವರ್ತಯಿತು. ರಿವರ್ಸ್ ಗೇರೆ ಹಾಕು, ಫಾರ್ವರ್ಡ್ ಗೇರೆ ಹಾಕು. ತಗೊಂಡರೆ ಹೋಗು, ಬಲಕ್ಕರೆ ಹೊರಳಿಸು, ಎಡಕ್ಕರೆ ಹೊರಳಿಸು. ಅವನು ಹೆಂಗೆ ಹೇಳ್ತವೆ ಹಂಗೆ ಇಂದ್ರಿಯಗಳು ಕೇಳ್ತವೆ. ಹೌದಾ? ಶಕ್ಯಾನಿ ವಶ್ಯಾನಿ ದಾಂತಾಹ ಸದಸ್ವ ಇವ ಇತರ ಸಾರಥೇ. ಅವು ಈಗಾಗಲೇ ಅವನಿಂದ ಪಳಗಿದ್ದರಿಂದಾಗಿ ನೋಡಿ, ಸಾರಥಿ ಹೇಗೆ ಕುದುರೆಗಳನ್ನು ಪಳಗಿಸ್ತಾನೋ ಹಾಗೆ ಸಾಧಕನು ಈ ಇಂದ್ರಿಯಗಳನ್ನು ಪಳಗಿಸಿದ್ದೆ ಆದರೆ ಅದಕ್ಕೆ ಶಮಧಮ ಅಂತ ಕರೀತಾರೆ. ಅತ್ತಾಯ್ತಾ? ಶಮಧಮ ಅಂದ್ರೆ ಏನು? ಇಂದ್ರಿಯಗಳನ್ನು ಪಳಗಿಸ್ಬೇಕು. ಇವೆಲ್ಲ ಇಂದ್ರಿಯಗಳು ಅಷ್ಟೇ, ನಾವು ಪಳಗಿಸಿದ್ರೆ ಪಳಗುತ್ತಾವ. ಉದಾಹರಣೆಗೆ ಕೊಡ್ತೀನಿ ನಿಮಗೆ. ಎಂದೆಂದೂ ಕೈಯಲ್ಲಿ ಪೊರಕೆ ಹಿಡಿಯದ 24 ವರ್ಷದ ಹುಡುಗಿ ಕೈಯೊಳಗೆ ಉತ್ತರ ಕರ್ನಾಟಕದ ಯಾವುದಾದ್ರೂ ಒಂದು ಹಳ್ಳಿಗೆ ಮದುವೆ ಮಾಡಿಕೊಟ್ಟಾಗ ಆಕೆ ಕೈಗೆ ಪೊರಕೆ ಕೊಟ್ಬಿಟ್ರೆ ಏನಾಗ್ತದೆ? ಕೈ ಗುಳ್ಳಾಡ್ತವೆ. ಯಾಕೆ? ಆ ಹಸ್ತ ಪಳಗಿಲ್ಲ. ಆ ಹಸ್ತ ಆ ಕ್ಷೇತ್ರದಲ್ಲಿ ಅದು ಪಳಗಿಲ್ಲ, ಅದಕ್ಕೆ ದಡ್ಡ ಬಿದ್ದುಬಿಟ್ಟದೆ. ಏನು, ನಾನು ಹಿಂಗಿದ್ರೆ ಆರಾಮಿರ್ತೀನಿ. ಈಗ ನಮ್ಮ ಬೆಳಗಾವಿ ಜಿಲ್ಲೆ, ಅಲ್ಲಿ ಕಡಿಮೆ ಕಡಿಮೆ 100-120 ಅಡಿಗಿಂತ ಮೇಲೆ ನೀರಿಲ್ಲ ಬಾವಿಯೊಳಗೆ. ಅಲ್ಲಿ ಬಾವಿ ನೀರಿಲ್ಲ, 100, 120, 130ಕ್ಕೆ ನೀರಿರೋದಲ್ಲಿ. ಸೊ ಬೆಂಗಳೂರು ಮಂದಿನ ಒಬ್ಬರು ಕರ್ಕೊಂಬಂದು ಬೆಳಗಾವಿಗೆ ಮದುವೆ ಮಾಡಿಕೊಟ್ಟು ನೀರು ಸೇದು ಅಂದ್ರೆ ಆ ಒಂದು ಕೆಲಸದಲ್ಲಿ ಪಳಗಿಲ್ಲ. ಹಾಗೆ ನಾವು ಪಳಗಿಸದೇ ಇದ್ದಾಗ ಅವು ಒರಟಾಗೇ ಇರ್ತವೆ. ನಿಧಾನವಾಗಿ ಪಳಗಿಸಿ ಮಾಡಿಕೊಳ್ಳಿ, ಅವು ಸದ್ದಾರಿಗೆ ಬರ್ತವೆ. ಹಾಗೆ ಇಂದ್ರಿಯಗಳು, ಹಸ್ತ ಹೇಗೋ ಈಗ ನಡೆದಾಡೋದೇ ಇಲ್ಲ ಅಂತ ಇಟ್ಬಿಟ್ರು. ಈ ನಮ್ಮಂಥವ್ರು ನಡೆದಾಡೋದೇ ಇಲ್ಲ. ಈಗೇನು ಮಾಡೋದು? ಈಗ ಸ್ವಾಮೀಜಿ ಸ್ವಲ್ಪ ಪಾದಯಾತ್ರೆ ಹೋಗೋಣ ಬನ್ನಿ, ಇದೇ ಒಂದು ಹೇಳ್ತಾ ಇದ್ದೆ ಇಷ್ಟೊತ್ತಂಗೆ. ಪಾದಯಾತ್ರೆ ಹೋಗೋಣ ಬನ್ನಿ. ಪಾದಯಾತ್ರೆಗೆ ಹೋಗೋಣಂದ್ರೆ ಈಗ ನನ್ನ ಪಾದಗಳೆಲ್ಲವೇ ಅಂತ ಹುಡುಕ್ಬೇಕು ನಾ. ಈಗ ಅಷ್ಟು ಜಡ ಆಗಿ ಹೋಗ್ಬಿಟ್ಟವು. ಹೀಗಾಗಿ ಪಳಗಿಸ್ಬೇಕಾಗ್ತದೆ. ಅದಕ್ಕೆ ನಾವು ಎಷ್ಟು ಯೋಗ್ಯತೆಯನ್ನು ನಾವು ಕೊಡ್ತೇವೆ ಅಷ್ಟು ಯೋಗ್ಯತೆಯಲ್ಲಿ ಇಂದ್ರಿಯಗಳೇನಾಗ್ತವೆ? ಪಳಗ್ತವೆ. ಆ ಪಳಗಿಸುವ ಯೋಗ್ಯತೆ ನಮಗಿರ್ಬೇಕು, ಅವು ಪಳಗುತ್ತವೆ. ಆ ದೃಷ್ಟಿಯಿಂದ ಹೇಳ್ತಾರೆ, ಅವನು ಸಾರಥಿ ಏನು ಸಾಧಕ ಇದ್ದಾನೆ, ಅವನ ಮನಸ್ಸು ಶಾಂತಿ ಇರ್ತದೆ. ಯಾಕೆ ಇರ್ತದೆ ಅಂತಂದರೆ ಅವನು ಆ ರೀತಿ ಮನಸ್ಸನ್ನು ಪಳಗಿಸಿರ್ತಾನೆ. ಹೀಗೆ ಶಾಂತತೆಯಿಂದ, ವಿವೇಕದಿಂದ, ಜ್ಞಾನದಿಂದ, ಬುದ್ಧಿವಂತಿಕೆಯಿಂದ ಕೂಡಿದಂತಹ ಆ ಒಬ್ಬ ಸಾಧಕ, ಅವನ ಇಂದ್ರಿಯಗಳು ಕೂಡ ಏನಾಗ್ತವೆ? ಅಷ್ಟೇ ವಿಧೇಯವಾಗಿ ಇರ್ತವೆ. ಅದರಿಂದ ಪ್ರವೃತ್ತನಾದರೂ ಆಗ್ಬೋದು, ನಿವೃತ್ತನಾಗಬಹುದು. ನೀ ಹೇಗೆ ನಡೆಸ್ತೀಯೋ ಅವು ಹಾಗೆ ನಡ್ಕೊಂಡು ಹೋಗ್ತವೆ. ಪ್ರವೃತ್ತಯಿತು ನಿವರ್ತಯಿತು ವಾ ಶಕ್ಯಾನಿ ಶವ್ಯ ವಶ್ಯಾನಿ ದಾಂತಾಹ ಸದಸ್ವಾಯುವ. ವಿಧೇಯವಾದ ಕುದುರೆಗಳಂತೆ, ಪಳಗಿಸಿದಂತಹ ಕುದುರೆಗಳಂತೆ ಇಂದ್ರಿಯಗಳು ಹೇಗಿರ್ತವೆ? ಅತ್ಯಂತ ಈ ಇಂದ್ರಿಯಗಳು ವಿನೀತವಾಗಿ, ವಿಧೇಯವಾಗಿ, ಪಳಗಿಸದಂತೆ ಇರ್ತವೆ. ಆದ್ದರಿಂದ ಭಾಷ್ಯ 92, ತತ್ರ ಪೂರ್ವ ಉಕ್ತಸ್ಯ ಅವಿಜ್ಞಾನವತಃ ಬುದ್ಧಿ ಸಾರಥೇ ಇದಂ ಫಲಂ ಆಹ. ತಿಳುವಳಿಕೆ ಇಲ್ಲದಂತಹ ಬುದ್ಧಿಯನ್ನು ಹೊಂದಿದನು ಸಾರಥಿ ಒಬ್ಬನು, ತಿಳುವಳಿಕೆಯಿಂದ ಕೂಡಿದಂತಹ ಬುದ್ಧಿ ಉಳ್ಳ ಸಾರಥಿ ಒಂದು. ಇಬ್ಬರು ಸಾರಥಿ ನಮ್ಮ ಎದುರಿಗಿದ್ದಾರೆ. ಒಬ್ಬರು ತಿಳುವಳಿಕೆಯನ್ನು ಹೊಂದದೇ ಇದ್ದಂತಹ ಬುದ್ಧಿ, ಅಂದರೆ ಸಂಸ್ಕಾರವಿಲ್ಲದೇ ಇದ್ದಂಥ ಬುದ್ಧಿ, ಅಂದರೆ ಅದಕ್ಕೆ ಯಾವುದೇ ಪ್ರಕಾರವಾದ ಧರ್ಮದ ಮಾರ್ಗದರ್ಶನವನ್ನು ಅನುಸರಿಸದೆ ಬುದ್ಧಿ, ಯಾವುದಕ್ಕೆ ನೈತಿಕ ಮೌಲ್ಯಗಳು ಅಥವಾ ವ್ಯಾವಹಾರಿಕ ಮೌಲ್ಯಗಳು, ರಾಷ್ಟ್ರೀಯ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು ಇವುಗಳಲ್ಲಿ ಪಳಗಿದಂತಹ ಬುದ್ಧಿ ಇಲ್ಲ ಅದು. ಅಂತಹ ಬುದ್ಧಿ ಅದು ಅತ್ಯಂತ ಮೊಂಡ ಬುದ್ಧಿ, ದಡ್ಡ ಬುದ್ಧಿ. ಹಾಂ, ಇಂತಹ ಬುದ್ಧಿ ಒಂದು ಸಾರಥಿ. ಇದು ಒಂದು ಸಾರಥಿ. ಇನ್ನೊಂದು ಸಾರಥಿ ಇದೆ, ಅದೆಂಥದ್ದು? ಎಲ್ಲ ಮೌಲ್ಯಗಳನ್ನು ಅಳಿಸ್ಕೊಂಡು ಧರ್ಮವನ್ನು ಧರ್ಮದಂತೆ ನಡ್ಕೊಂಡು ಪಳಗಿಸಿದಂತಹ ಸಾರಥಿ ಬುದ್ಧಿ. ಅವನ ಬುದ್ಧಿ ಪಳಗಿದೆ. ಅಂತಹ ಇಬ್ಬರಿದ್ದಾರೆ ನಮ್ಮ ಎದುರಿಗೀಗ. ತತ್ರ ಪೂರ್ವ ಉಕ್ತ ಸ, ಈ ಇಬ್ಬರಲ್ಲಿ ಮೊದಲು ಹೇಳಿದವರು ಯಾರು? ಅವರು ಅವಿಜ್ಞಾನವತಃ ಬುದ್ಧಿ ಸಾರಥಿ, ಅವಿವೇಕದ ಕುಳಿತಂತಹ ಸಾರಥಿ. ಹಾಂ, ಅವನಿಗೆ ಏನು ಫಲ? ಏನು ಫಲ? ಏನು ಫಲ ಅವನಿಗೆ? ಮೋಕ್ಷವನ್ನು ಹೊಂದೋದಿಲ್ಲ, ಅವನಿಗೆ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಅಂದರೆ ಅವನು 3 ವರ್ಷ ವ್ಯರ್ಥ, 3 ವರ್ಷ ವ್ಯರ್ಥ. ಮತ್ತು ಇವನಿದ್ದಾನಂದ್ರೆ ಬುದ್ಧಿ ಸಾರಥಿ, ಇವನು ಮೋಕ್ಷ ಮಾರ್ಗದಲ್ಲಿ ಸಫಲನಾಗ್ತಾನೆ, ಯಶಸ್ಸನ್ನು ಹೊಂದ್ತಾನೆ. ಅದನ್ನು ಕಂಪ್ಯಾರಿಸನ್ ಕೊಡ್ತಾರೆ, ಯಸ್ತ್ವ ವಿಜ್ಞಾನವಾನ್ ಭವತಿ ಅಮನಸ್ಕ ಸದಾ ಶುಚಿ ನ ಸ ತತ್ಪದಮಾಪ್ನೋತಿ ಸಗುಂಸಾರಂ ಚಾದಿಗಚ್ಛತಿ. ಯಸ್ತ್ವ ವಿಜ್ಞಾನವಾನ್ ಭವತಿ ಅಮನಸ್ಕ ಸದಾ ಶುಚಿ ನ ಸ ತತ್ಪದಮಾಪ್ನೋತಿ ಸಗುಂಸಾರಂ ಚಾದಿಗಚ್ಛತಿ. ಯಹಾತು ಅವಿಜ್ಞಾನವಾನ್, ಅವಿವೇಕಿ ಆಗಿದ್ದಾನೋ, ಅವಿವೇಕದಿಂದ ಇದ್ದಾನೋ, ಭವತಿ ಅಂತ ಶಬ್ದ ಇದೆ ಅಲ್ಲಿ, ಅವಿವೇಕದಿಂದ ಇದ್ದಾನೋ, ತಿಳುವಳಿಕೆ ಇಲ್ಲದೇ ಇದ್ದವನಾಗಿದ್ದಾನೋ, ತಿಳುವಳಿಕೆ ರಹಿತನಾಗಿದ್ದಾನೋ, ಅವನಿಗೆ ಅಮನಸ್ಕ ಸಂಸ್ಕಾರರಹಿತವಾದ, ಸಂಸ್ಕಾರವಿಲ್ಲದ ಮನಸ್ಸಿನಿಂದ ಕೂಡಿದ. ಮನಸ್ಸ ಇಲ್ದವ ಅಂತ ಅರ್ಥ ಮಾಡಬೇಡ್ರಿ. ಮನಸ್ಸ ಇಲ್ದವ ಅಂತಂದ್ರೆ ಅವ ಮೆಡಿಟೇಟರ್ ಆಗಿಬಿಟ್ಟ, ಉತ್ತಮ ಸಾಧಕನಾಗ್ಬಿಟ್ಟ. ಇಲ್ಲಿ ಅಮನಸ್ಕ ಅಂತಂದ್ರೆ ಮನಸ್ಸನ್ನು ಕಳ್ಕೊಂಡು ಅಂತ ಅರ್ಥ ಅಲ್ಲ, ಸಂಸ್ಕಾರ ಇಲ್ಲ. ಅವಿವೇಕಿ ನಂಬರ್ 1, ಮನಸ್ಸಿಗೂ ಯಾವ ಸಂಸ್ಕಾರವೂ ಇಲ್ಲ. ಅಮನಸ್ಕ ಇಲ್ದಿದ್ರೆ ಇಲ್ಲ ಬಿಡ್ರಿ. ಸದಾ ಅಶುಚಿಹಿ, ಅವನ ಮಾತಿನಲ್ಲಿ ಸಂಸ್ಕಾರ ಇಲ್ಲ, ಅವನ ವಿಚಾರದಲ್ಲಿ ಸಂಸ್ಕಾರ ಇಲ್ಲ, ಅವನ ವ್ಯವಹಾರದಲ್ಲಿ ಸಂಸ್ಕಾರ ಇಲ್ಲ, ಇನ್ನು ಹೈಜಿನ್ ಇತ್ಯಾದಿಗಳಂತೂ ಅವನಿಗೆ ಗೊತ್ತೇ ಇಲ್ಲ, ಸ್ವಚ್ಛತಾ ಅನ್ನುವಂಥದ್ದು ಅವನಿಗೆ ಅರಿವಿಗೂ ಬರೋದಿಲ್ಲ. ಇದೆಲ್ಲ ಹಣೆ ಬರ ನೋಡ್ರಿ. ಯಾವಾಗ ಯಾವಾಗ ಹೊಲಸು ಬಟ್ಟೆ ಹಾಕ್ಕೊಂಡು ಅಡ್ಡಾಡ್ತಾರೆ ನೋಡ್ತೀರಿ. ತಿಳ್ಕೊಂಬಿಡ್ಬೇಕು, ಇವನ ಮನಸ್ಸು ಅಸ್ವಚ್ಛ. ಆನೆಸ್ಟ್ ಏನೋ ಹೇಳುತ್ತೆ, ನಮ್ಮ ಮನಸ್ಸಿನ ಸ್ವಚ್ಛತೆ ನಾವು ಹಾಕುವ ಬಟ್ಟೆ ಮೇಲೆ ಅದು ಪ್ರತಿಬಿಂಬಿಸ್ತದೆ, ನಾವು ಮಾತಾಡೋ ಮಾತು ಮೇಲೆ ಪ್ರತಿಬಿಂಬಿಸ್ತದೆ. ಎಷ್ಟು ನಮ್ಮ ವ್ಯವಹಾರ ಸ್ವಚ್ಛಾಗಿರ್ತೀವಿ, ಕೋಣೆ ಸ್ವಚ್ಛಾಗಿರ್ತೀವಿ, ಅಂಗಳ ಸ್ವಚ್ಛಾಗಿರ್ತೀವಿ, ನಮ್ಮ ಬಟ್ಟೆ ಸ್ವಚ್ಛಾಗಿರ್ತೀವಿ, ಅಷ್ಟು ನಮ್ಮ ಮನಸ್ಸು ಸ್ವಚ್ಛ ಇದೆ ಅಂತ ತೋರಿಸ್ತದೆ. ಮನಸ್ಸು, ಮನಸ್ಸಿನ ಸ್ವಚ್ಛತಾ, ಮನಸ್ಸಿನ ಆರೋಗ್ಯತ ದೇಹದಲ್ಲಿ ಪ್ರತಿಬಿಂಬಿಸ್ತದೆ. ಅದಕ್ಕೇನಂತಾರೆ, ಅವನ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೇನು ಅಂತ ಕೇಳ್ತಾರೆ. ಬಾಡಿ ಲ್ಯಾಂಗ್ವೇಜ್ ನೋಡಿದ್ರ ಬಾಡಿ ಲ್ಯಾಂಗ್ವೇಜ್ ಅಂದರೆ ಅವನು ಬರೋದು, ಅವನು ಹೋಗೋದು, ಅವನ ಮುಖ, ಅವನ ಕಣ್ಣು, ಅವನ ಮೂಗು, ಇವುಗಳ ಮೇಲೆ ಜಡ್ಜ್ ಮಾಡೋರಿದ್ದಾರೆ, ಜನ ನಿರ್ಣಯಿಸ್ತಾರೆ ಇವ ವಂಚಕ, ಇವ ಮೋಸಗಾರ, ಇವ ಸುಳ್ಳುಗಾರ. ಸುಮ್ಮನೆ ಹೇಳ್ತೀನಿ, ಎಲ್ಲರೂ ಪರೀಕ್ಷೆ ಮಾಡ್ಕೊಂಡು ಹೋಗ್ಬೇಡ್ರಿ. ಯಾರ ಬೆರಡು ಗಿಡ್ ಗಿಡ್ ಇರ್ತಾವ ಅವ್ರು ಕಳ್ಳರು. ಇಲ್ಲ ಇಲ್ಲ ಹಂಗಲ್ಲ, ಅವರ ದೇಹಕ್ಕೆ ತಕ್ಕ ಅನ್ಯೂಶುವಲ್ ಅನ್ಯೂಶುವಲಿ ಗಿಡ್ ಇರ್ತಾವ ತಿಳ್ಕೊಂಬಿಡ್ರಿ. ಪಕ್ಕ ಕಳ್ಳರವ್ರು ಸ್ವಲ್ಪ ಬೆಳ್ಳಕ್ಕೆ ಗಿಡ್ಡದ ಮೇಲೆ ಅವ್ರು ಇನ್ನೇನು ಕದೀತಾರೆ, ಅಲ್ಲೇ ಇರೋದು ಮಜಾ. ಹಾ, ಕಾಲು ಹೊಸ್ಕೊಂಡು ಹೊಸ್ಗು ಅಡ್ಡಾಡ್ತಾರೆ, ಕಾಲು ನೆಲಕ್ಕೆ ಹಿಂಗೆ ಹಿಂಗೆ ಹೊಸದು ಅಡ್ಡಾಡ್ತಾರೆ ನೋಡ್ರಿ. ತಿಳ್ಕೊಂಬಿಡ್ರಿ, ಅವ್ರು ಯಾವ ಮನೆಯಾಗ ಕಾಲು ಇಡ್ತಾರೆ ಆ ಮನೆ ನಾಶ ಆಗ್ತದೆ. ಯಾರ ಮನೆಯಾಗ ಕಾಲು ಇಡ್ತಾರೆ ಆ ಮನೆ ನಾಶ ಆಗ್ತದೆ. ಅವ್ರು ತೊಳೆದ ಹೋಗ್ತಾರೆ, ಮನೆ ತೊಳೆದ ಬಿಡ್ತಾರೆ. ಸೋ ಮನೆ ಲಕ್ಷಣ ಶಾಸ್ತ್ರದೊಳಗೆ ಇಂಥವೆಲ್ಲ ಭಾಳ ಬರ್ತಾವೆ. ಒಂದು ಕಣ್ ಸಾಣದು, ಒಂದು ಕಣ್ ದೊಡ್ಡದಿರ್ತದೆ, ಅಥವಾ ತಿರುಚಿಕೊಂಡಿರ್ತಾವೆ. ಹುಬ್ಬು ದಪ್ಪ ಇರ್ತಾವೆ, ಎಷ್ಟು ದಪ್ಪ ಹುಬ್ಬು ಇರ್ತಾವೆ. ಇಲ್ಲಿ ಬೇವಿನ ಎಲೆ ಹೆಂಗೆ ಊದಿಗೂ ಕೂದಿರ್ತದೆ, ಭಾರಿ ಅದೃಷ್ಟ ಅಂತ. ಇವೆರಡು ಹುಬ್ಬು ಕೂಡ್ಬಿಡ್ತಾವೆ, ಜಲ್ದಿ ಸಾಯ್ತಾರೆ ಅಂತ ಅರ್ಥ. ಎರಡು ಹುಬ್ಬು ಕೂಡ್ಬಿಡ್ತಾವೆ, ನಾವು ಹುಲಸಾಗಿ ಮಧ್ಯಕ್ಕೆ ಕೂದಿ ಬೆಳಿತು ಅವರ ಅರ್ಲಿ ಅರ್ಲಿ ಸಾವು. ಇದೆಲ್ಲ ಯಾವಾಗ ನೀವು ಅಭ್ಯಾಸ ಮಾಡ್ತೀರಿ ಸ್ವಾಮೀಜಿ? ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಇದು ಯಾವುದೋ ಕಾಲದೊಳಗೆ. ಸೊ ಬಾಡಿ ಲ್ಯಾಂಗ್ವೇಜ್, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ತದೆ ಅಂದರೆ, ಅವ್ರ ಮನಸ್ಸು ಹೆಂಗಿರ್ತದೋ ಹಂಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ತದೆ. ಮನಸ್ಸು ಹೆಂಗಿರ್ತದೆ, ಅವ ಹೆಂಗೆ ಪಳಗಿಸ್ತಾನೋ ಹಂಗೆ ಮನಸ್ಸು ಇರ್ತದೆ. ಪಳಗಿಸೋ ಯಾರು, ಅವನು ವಿವೇಕಿ ಆಗಿರಬೇಕು. ಸೊ ಬುದ್ಧಿ ಭಾರಿ ಇಂಪಾರ್ಟೆಂಟ್. ಬುದ್ಧಿ ಬುದ್ಧಿಯುಕ್ತ ಜಹಾತಿಹ ಉಭಯ ಸುಕೃತ ದುಷ್ಕೃತ. ಬುದ್ಧಿಯುಕ್ತ ವಿವೇಕಿ ಆದವನು ಮೇಲೆ ಇರ್ತಾನೆ, ಅವನ ಸುಕೃತ ದುಷ್ಕೃತಗಳನ್ನು ಅವನು ಅಸಡ್ಡೆ ಮಾಡೋದಿಲ್ಲ, ಅವುಗಳ ಬಗ್ಗೆ ತುಚ್ಛ ಭಾವನೆ ಇಟ್ಕೊಳ್ಳೋದಿಲ್ಲ, ಬಟ್ ಅವುಗಳಿಂದ ಮೇಲೆ ಇರ್ತಾನೆ. ಹಾಗೆ ಸಾರಥಿ ಅಂದರೆ ಯಾರು ಅಂದರೆ, ಬುದ್ಧಿವಂತನೇ ಸಾರಥಿ, ಬುದ್ಧಿವಂತ ಸಾರಥಿ. ಈ ಬುದ್ಧಿವಂತ ಸಾರಥಿ ಒಂದೊಳಗೆ ಇಲ್ಲ ಅಂದರೆ ಏನಾಗ್ತದೆ, ಅಮನಸ್ಕ ಸದಾ ಅಶುಚಿಹಿ ಸಹ ನ ತತ್ಪದಂ ಆಪ್ನೋತಿ. ಅವನು ಆ ತತ್ವಜ್ಞಾನವನ್ನು ತತ್ಪದಂ, ಆ ಈಶ್ವರ ಪದ, ತತ್ ತತ್ ಶಬ್ದ, ತತ್ ಶಬ್ದಕ್ಕೆ ಈಶ್ವರ ಅಂತ ಶಬ್ದನ ಯಾಕೆ ಹಾಕಿದೆ? ಹಾ, ತತ್ತ್ವಂ ಅಸಿ, ಆ ತತ್ತ್ವಂ ಅಸಿಯೊಳಗೆ ತತ್ಪದ ಈಶ್ವರ, ತ್ವಂ ಪದ ಜೀವ. ಆ ಜೀವನ, ಆ ಈಶ್ವರ ನೀನೇ ಇದ್ದೀಯಾ ಅಂತ ಏನು ತತ್ಪದ ಉಪಯೋಗ ಮಾಡಿದ್ವಿ, ಆ ತತ್ಪದದ ಜ್ಞಾನ ಇವನಿಗೆ ಆಗೋದಿಲ್ಲ. ತತ್ಪದಂ ನ ತತ್ಪದಂ ಆಪ್ನೋತಿ, ಅವನು ಈ ಜ್ಞಾನ ಹೊಂದೋದಿಲ್ಲ. ಮತ್ತು ಏನು ಅಂತಾನೆ, ಸಹ ನೋಡಿ, ಸಹ ಸಂಸಾರಂ ಚಾದಿಗಚ್ಚತಿ, ಅವನು ಸಂಸಾರವನ್ನು ಹೊಂತಾನೆ, ಬಿಡುಗಡೆ ಹೊಂದಲಿಕ್ಕೆ ಹೋಗಿರ್ತಾನೆ. ಆದರೆ ಏನು ಮಾಡ್ತಾನೆ, ಇನ್ನೊಂದು 10 ಜನ್ಮ ಬೆಳೆಸಿಕೊಡ್ತಾನೆ. ಎಲ್ಲ ಲಭ್ಯ ಇದ್ದು, ಮಾರ್ಗದರ್ಶನ ಲಭ್ಯ ಇದ್ದು, ಗುರು ಲಭ್ಯ ಇದ್ದು, ಅವನಿಗೆ ಅದನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಭಾಷ್ಯ 93, ಯಹಾತು ಅವಿಜ್ಞಾನವಾನ್ ಭವತಿ ಅಮನಸ್ಕ ಅಪ್ರಗೃಹೀತ ಮನಸ್ಕ ಸಹ ತತೈವ ಅಶುಚಿಹಿ ಸದೈವ. ಯಾರೇ ಆಗಿರಲಿ, ಯಹ, ಆ ಸಂಸ್ಕೃತದಲ್ಲಿ ಯಹ ಅನ್ನೋ ಶಬ್ದ ಇದೆಯಲ್ಲ, ಭಾರಿ ಸುಂದರವಾದ ಶಬ್ದ, ಹಿಂದೆ ಹೇಳಿದೆ ನಿಮಗೆ. ಯಾರೇ ಆಗಿರಲಿ, ಯಾರೇ ಆಗಿರಲಿ ಅಂದ್ರೇನು, ಹೆಂಗಾಗಿರಲಿ, ಗಂಡ ಆಗಿರಲಿ, ಮುದುಕನಾಗಿರಲಿ, ಯುವಕನಾಗಿರಲಿ, ಆ ಜಾತಿಯನ್ನು ಇರಲಿ, ಈ ಜಾತಿಯನ್ನು ಇರಲಿ, ಆ ಧರ್ಮದ ಈ ಧರ್ಮದ ಯಾವ ಆ ಯಹ ಅನ್ನೋ ಶಬ್ದದೊಳಗೆ ಯಾವುದೂ ಅಡ್ಡ ಬರೋದಿಲ್ಲ. ಯಾರೇ ಆಗಿರಲಿ, ಒಂದು ವೇಳೆ ಅವರು ಅವಿಜ್ಞಾನವ ಅವಿವೇಕಿಗಳಾಗಿದ್ದರೆ, ಯಾರೇ ಆಗಿರಲಿ ಅವಿವೇಕಿಗಳಾಗಿದ್ದರೆ, ನಂಬರ್ ಒನ್ ಅಮನಸ್ಕಃ, ಅವರು ಅವರ ಮನಸ್ಸು ಹಿಡಿತದಲ್ಲಿ ಇರೋದಿಲ್ಲ. ಅಪ್ರಗ್ರಹೀತ ಮನಸ್ಕಃ, ಅವರ ಮನಸ್ಸು ಹಿಡಿತದಲ್ಲಿ ಇರೋದಿಲ್ಲ. ಸಹ ಅವರು ತತಏವ ಅದರಿಂದಾಗಿಯೇ ಅಶುಚಿಹಿ, ಯಾವತ್ತಿಗೂ ಹೇಗಿರ್ತಾರೆ, ಅಶುಚಿಗಳಾಗಿರ್ತಾರೆ. ನ ಸಹರಥಿ ತತ್ ಪೂರ್ವೋಕ್ತಂ ಅಕ್ಷರಂ ಯತ್ ಪರಂ ಪದಂ ಆಪ್ನೋತಿ ದೀನ ಸಾರಥಿನಾ. ಇಂತಹ ರಥಿ, ಈ ಮುಂಚೆ ಹೇಳಿದಂತಹ ರಥಿ, ಇಂತಹ ಸಾರಥಿ ಇವನು ಪರಂಪದಂ ನ ಆಪ್ನೋತಿ, ಆ ಪರಮಾತ್ಮನ ಸ್ಥಾನವನ್ನು, ಆ ಪರಮಾತ್ಮನ ತತ್ವಜ್ಞಾನವನ್ನು. ಪರಮಾತ್ಮನ ಜ್ಞಾನ ಅನ್ನೋ ಶಬ್ದ ತಪ್ಪೇನಿಲ್ಲ ಪ್ರಯೋಗಿಸಬಹುದು, ಜೊತೆಗೆ ಪರಮಾತ್ಮನ ತತ್ವಜ್ಞಾನ ಅಂತ ಪ್ರಯೋಗಿಸಿದಾಗ ವೇದಾಂತ ಕಂಪ್ಲೀಟ್ ಆಗ್ತದೆ. ಇಲ್ಲದೆ ಹೋದರೆ ಇವನು ಮಾರುತಿ ಜ್ಞಾನ, ರಾಮನ್ ಜ್ಞಾನ, ಜೀಸ ಜ್ಞಾನ ಅಂತ ಕೊಡ್ತಾನೆ. ನಮಗೆ ಜೀಸ ಜ್ಞಾನ, ರಾಮನ್ ಜ್ಞಾನ, ಕೃಷ್ಣನ್ ಜ್ಞಾನ ಬೇಕಾಗಿಲ್ಲ, ನಮಗೆ ಬೇಕು ಅವರ ತತ್ವದ ಜ್ಞಾನ ಬೇಕಾಗಿದೆ. ಆ ತತ್ವಜ್ಞಾನವನ್ನು ಇವನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ನ ಆಪ್ನೋತಿ, ಅಂತಹ ಸಾರಥಿಯಿಂದ ತತ್ವಜ್ಞಾನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ನ ಕೇವಲಂ ತತ್ ನ ಆಪ್ನೋತಿ ಸಂಸಾರಂ ಜನ್ಮ ಸಂಸಾರಂ ಚ ಜನ್ಮ ಮರಣ ಲಕ್ಷಣಂ ಅಧಿಗಚ್ಛತಿ. ಬರೀ ಅವನು ತತ್ವಜ್ಞಾನವನ್ನು ಹೊಂದುವುದಿಲ್ಲ ಅನ್ನುವುದಷ್ಟೇ ಮುಖ್ಯ ವಿಷಯವಲ್ಲ, ಅದರ ಬದಲು ಏನು ಮಾಡ್ತಾನೆ ಅವನು, ಸಂಸಾರಂ ಚ ಜನ್ಮ ಮರಣ ಲಕ್ಷಣಂ ಅಧಿಗಚ್ಛತಿ, ಪುನಃ ಹುಟ್ಟು ಸಾವುಗಳ ಸುಳಿಯಲ್ಲಿ ಸಿಕ್ಕಾಕ್ಕೊಳ್ತಾನೆ. ಹಿ ಗೆಟ್ಸ್ ಕಾಟ್, ಸಿಕ್ಕಾಕೊಂಡು ಹೌದಪ್ಪ ಇವನು ತತ್ವಜ್ಞಾನ ಹೊಂದಿರಲಿಲ್ಲ, ಮುಂದಿನ ಜನ್ಮಕ್ಕೆ ಮಾತು ಹೊಂದುತ್ತಾನೆ ಅಂತ ಆಗ್ತದೆ. ಇಲ್ಲಿ ಮುಂದಿನ ಜನ್ಮ ಅನ್ನೋಂಥದ್ದು ಎಷ್ಟು ದೀರ್ಘಕಾಲದ ನೋಡ್ರಿ, ಯಾಕೆ ಅವನಿಗೆ ಚಾನ್ಸೇ ಇಲ್ಲ, ಅನೇಕ ಜನ್ಮಗಳು ಎತ್ತಬೇಕಾಗ್ತದೆ. ಈ ಜನ್ಮದೊಳಗೆ ಎತ್ತಿ ಅನೇಕ ಜನ್ಮಗಳನ್ನು ದಾಟಿ ಈ ಜನ್ಮದಲ್ಲಿ ಎತ್ತಿ ಆಸಕ್ತಿ ಮೂಡಿ ಮೋಕ್ಷ ಬೇಕು ಅಂತ ಬಂದು ಅವನು ಅವಿವೇಕಿ ಆಗಿದ್ದರೆ ಏನು ಮಾಡ್ದಂಗೆ ಆದರು, ಅವನಿಗೆ ಏನು ಬೇಕು ಅದು ಪ್ರಾಪ್ತಿ ಆಗೋದಿಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ.